ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಇದೇ ಸೆಪ್ಟೆಂಬರ್ ತಿಂಗಳಿನಿಂದ ಪ್ರತಿ ಮಂಗಳವಾರ ಹಾಗೂ ಗುರುವಾರದಂದು ಬೆಳಗ್ಗೆ 11:00 to 11:30 ಚೈತ್ರವನ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನದ ಧಾರಾವಾಹಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೆನಪಿಡಿ ಕೇಳುಗರೆ, ಚೈತ್ರವನ ಮೂಡಿಬರುವುದು ಪ್ರತಿ ಮಂಗಳವಾರ ಹಾಗೂ ಗುರುವಾರದಂದು. ಬ್ಯಾಂಕ್ ಖಾತೆಯ ಒಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1-800-110-109 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯ ಮಾಡಿ ಸಂಖ್ಯೆ 1930 ಗೆ ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಷಿಯೇಟಿವ್ ಬೈ SBI. ಸಮಗ್ರ ಕೃಷಿ ಮತ್ತು ಕೃಷಿ ಅರಣ್ಯ ಈ ಕುರಿತು ಸಾಗರ ತಾಲೂಕು ಗೊರೆಮನೆಯ ಪ್ರಕಾಶ್ ಅವರೊಡನೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಸಾಮಾನ್ಯವಾಗಿ ರೈತಾಪಿ ಬದುಕು ಅಂತೇಳಂದ್ರೆ ಬಿತ್ತನೆ ಮಾಡೋದು, ನಾಟಿ ಮಾಡೋದು, ಅದನ್ನ ಕೊಯ್ಕೊಂಡು ಬರೋದು, ಒಕ್ಕಲ ಮಾಡಿ ಮಾರಾಟ ಮಾಡೋದು, ಆಮೇಲೆ ಈ ಸರಿ ನಾನು ಎಷ್ಟು ಬೆಳೆಗೆ ಹಾಕಿದ್ದೀನಿ ದುಡ್ಡು ಮತ್ತು ಅದು ಎಷ್ಟು ಲಾಭ ಬಂದಿದೆ, ಈ ತರದ ಒಂದು ಲೆಕ್ಕಾಚಾರ ಅಂತನ್ನೋದು ಇತ್ತೀಚಿನ ದಿನಗಳಲ್ಲಿ ರೈತರಲ್ಲಿ ತಮ್ಮ ಮನಸ್ಸಿಗೆ ಬಂದಿರುವಂತಹ ಲೆಕ್ಕಾಚಾರ. ಆದರೆ ಇದರ ಹೊರತಾಗಿಯೂ ಸಹ ನಾವು ಸಾವಯವ ಕೃಷಿಯ ಮೂಲಕವಾಗಿ ನಾವು ಹೆಚ್ಚು ಬೆಳೆಯನ್ನು ಬೆಳೀಬಹುದು. ಜೊತೆಗೆ ಜಮೀನಿನ ಮೇಲ್ಭಾಗದಲ್ಲಿರುವಂತಹ ಖುಷ್ಕಿ ಪ್ರದೇಶದಲ್ಲಿ ಗಿಡ ಮರಗಳನ್ನು ಬೆಳೆಸ್ಕೊಂಡ್ರು ಸಹ ಅದರಿಂದ ನಮಗೆ ಲಾಭದಾಯಕ ಅಂಥೇಳಿ ಪ್ರಯೋಗ ಮಾಡಿ ಆ ಥರ ಬೆಳೆಸಿದಂತಹ ರೈತರು ಇದ್ದಾರೆ. ಅಂತಹ ಒಬ್ಬರು ರೈತರು ಸಾಗರ ತಾಲೂಕು ಗೊರಮನೆಯ ಪ್ರಕಾಶ್ ಅವರು. ಅವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವಗಳನ್ನ ತಿಳ್ಕೊಳ್ಳೋಣಂತೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಪ್ರಕಾಶ್ ಅವರೇ. ತಮ್ಗೆ ಎಷ್ಟಿದೆ ಜಮೀನು? ನನಗೆ ನಮ್ಮ ಫ್ಯಾಮಿಲಿಗೆ ಒಟ್ಟು 93 ಎಕರೆ ಜಮೀನು ಇದೆ. ಈಗ 93 ಎಕರೆ ಅಂತೇಳಿ ಅಂದ್ಕೊಳ್ಳನೆ ನೀವು ಭಾರೀ ದೊಡ್ಡ ಕೃಷಿಕರು, ದೊಡ್ಡ ಹಿಡುವಳಿದಾರರು ಅನ್ನುವಂತ ಒಂದು ಕಲ್ಪನೆ ನಮ್ಮ ರೈತ ಬಾಂಧವರಿಗೆ ಬರುತ್ತೆ. ಇದರಲ್ಲಿ ತರಿ ಭಾಗಾಯ್ತು ಮತ್ತೆ ಕೃಷಿ ಎಲ್ಲ ಎಷ್ಟೆಷ್ಟಿದೆ? ಅದರಲ್ಲಿ ನಮ್ಗೆ 15 ಎಕರೆ ನಾವು ತೋಟವನ್ನು ಮಾಡ್ತೇವೆ, 15 ಎಕರೆ ನಾವು ಭತ್ತವನ್ನು ಬೆಳಿತೇವೆ, ಉಳಿದಿರತಕ್ಕಂಥದ್ದು ಸುತ್ತಲೂ ನಮ್ಮ ಕಾಡನ್ನು ಬೆಳೆಸಿದ್ದೇವೆ ನಾವು. ಅಂದ್ರೆ ಒಟ್ಟು 30 ಎಕರೆ ಬಿಟ್ಟು ಉಳಿದಿದ್ದೆಲ್ಲ ಕಾಡನ್ನು ಬೆಳೆಸಿದಿರಿ. ಈ ಸುಮಾರು ಅಷ್ಟೆಲ್ಲ ಜಮೀನು ಇರಬೇಕಾದ್ರೆ ಇನ್ನೂ ಸ್ವಲ್ಪ ಜಮೀನು ಮಾಡಿ ನೀವು ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಆಲೋಚನೆ ಎಲ್ಲರಲ್ಲೂ ಬರುತ್ತೆ. ನೀವು ಯಾಕೆ ಆ ತರದ ಒಂದು ಆಲೋಚನೆ ಮಾಡಿಲ್ಲ? ಇದರ ಪೂರ್ವಭಾವಿಯಾಗಿ ನಾ ಎರಡು ಮಾತು ಹೇಳಬೇಕಾಗತ್ತೆ. 1960 ಶರಾವತಿ ನೀರು ಮುಳುಗಡೆ ಆದಂತ ಸಂದರ್ಭದಲ್ಲಿ ನಾವು ತುಂಬ್ರಿ ಭಾಗದಿಂದ ನಾವು ಮುಳುಗಡೆ ಆಗಿ ಬಂದಂತವ್ರು. ನಮ್ಮ ತಂದೆಗೆ ಏನಿತ್ತು ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಅವರು ಗಿಡ ಮರಗಳ ಬಹಳ ಪ್ರೇಮಿಯು. ಅವರು ಮಾವಿನ ಗಿಡ ಬೆಳೆಸೋದು, ಆ ಒಂದು ಇದನ್ನೇ ನಮ್ಮಲ್ಲಿ ತರಬೇಕು ಅನ್ಕೊಂಡು 60 ಇವತ್ತಿನ ಈ ತಾರೀಕುವರೆಗೂ ಅವ್ರಿಗೆ 84 ಇವತ್ತು ಕೂಡ ಪ್ರತಿ ವರ್ಷವೂ ಕೂಡ ಅವರು ಒಂದು ಗಿಡ ನೆಟ್ಟೆ ನೆಡ್ತಾರೆ, ಒಂದನ್ನು ರಕ್ಷಣೆ ಮಾಡೇ ಮಾಡ್ತಾರೆ. ಅಂದ್ರೆ ಅರ್ಥ ಯಾಕೆ ಅಲ್ಲಿ ನಾವು ನಮ್ಮ ಉತ್ಪತ್ತಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇದು ನಮಗೆ ಏನು ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಉತ್ಪತ್ತಿಗಳು ನಮ್ಮ ಸಿಗ್ತಾ ಇದೆ. ಒಂದು ಅಂಟವಾಳ ಮೇನ್ ಆಗಿ, ಎರಡನೇದು ಕಾಡು ಉತ್ಪತ್ತಿಗಳು ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣದೆ ಇರತಕ್ಕಂಥದ್ದು ಎಲ್ಲಿ ಹೇಗೆ ಬೇಕಾದ್ರೂ ದುಡ್ಡು ಮಾಡಬಹುದು, ಮರ ಕಡಿದೇನೆ. ಒಂದು ಅಲ್ಲಿ ಬಿದ್ದಿರತಕ್ಕಂಥ ದರಗಳ ಗೊಬ್ಬರದಿಂದ ನಾವು ಗೊಬ್ಬರ ಮಾರಾಟ ದುಡ್ಡು ಮಾಡಬಹುದು, ಬಿದ್ದ ಕಟ್ಟಿಗೆಯಿಂದ ಕಟ್ಟಿಗೆ ಮಾರಿ ದುಡ್ಡು ಮಾಡಬಹುದು. ಅಲ್ಲದೇನೆ ಅಲ್ಲಿ ಉತ್ಪತ್ತಿಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಬಹುಶಃ ನೀವು ಯಾರು ಕೂಡ ನಮ್ಮ ರೈತರು ನಮ್ಮದೇ ಇರತಕ್ಕಂಥದ್ದು ಹೊಲಸು. ಹೊಲಸು ಇವತ್ತು ಅದರ ಸಿಪ್ಪೆ ಸಹಿತ ಮಾರಾಟ ಆಗ್ತದೆ. ಒಂದು ಹೊಲಸಿನಕಾಯಿ ಸುಮಾರು 5 kg ತೂಕ ಅಂತಂದ್ರೆ ಇವತ್ತು 100 ರೂಪಾಯಿಗಿಂತ ಜಾಸ್ತಿ ನಾವು ಉತ್ಪತ್ತಿಯನ್ನು ಮಾಡಬಹುದು. ಅದರಿಂದ ಚಿಪ್ಸ್ ಮಾಡಬಹುದು. ಹಲಸಿನ ಸೋಡೆ ಒಳಗೆ ಸೋರೆ ಅಂತ ಬರುತ್ತೆ, ಅದನ್ನು ಕರೆದು ಅದನ್ನು ಪೀಸ್ ಮಾಡಿ ಅದನ್ನ ಈ ಚಟ್ನಿ ಪುಡಿಯನ್ನು ಮಾಡಬಹುದು. ನಮ್ಮದು ಮೇಯ್ನ್ ಆಗಿ ಏನು ನಾವು ಫ್ಲಾಟಲ್ಲಿ ಮದ್ಯ ಮಾಡಿದೀವಿ, ಮನೆ ಮಾತ್ರ 1 ಎಕರೆ ಜಾಗದಲ್ಲಿ ಬಿಟ್ಟು ಬಾಕಿದಷ್ಟು ಕಾಡು ಅಂತ ಹೇಳಿದ್ರೆ ಆ ಕಾಡಲ್ಲಿ ಹೆಚ್ಚು ನಾವು ಒತ್ತು ಕೊಟ್ಟಿರತಕ್ಕಂಥದ್ದು ಸುತ್ತಲೂ ಮಿಡಿ ಮಾವಿನ ಮರಗಳು, ಆಮೇಲೆ ಹಣ್ಣಿಂದು, ಆಮೇಲೆ ಈ ಸ್ಪೈಸ್ ಇದನ್ನು ಕೂಡ ನಾವು ಹಾಕಿದ್ದೇವೆ. ಇನ್ನು ದೀವಲ್ಸು, ಆಮೇಲೆ ಮುರುಗಲು, ಆಮೇಲೆ ಔಷಧ ಸಸ್ಯಗಳು ನಮ್ಮಲ್ಲಿ ಮೇಯ್ನ್ ಆಗಿ ಹೆಚ್ಚು ಕಡಿಮೆ 100-150 ಔಷಧಿ ಸಸ್ಯಗಳಿದೆ. ಏನು ಸರ್ಪಸುತ್ತು ಅಂತ ಹೇಳ್ತಾರೆ, ಸರ್ಪಸುತ್ತಿ ಕೊಡ್ತಕ್ಕಂತ ಔಷಧಿ ಸಸ್ಯಗಳಿದೆ. ಆಮೇಲೆ ತುರಿ ಕಜ್ಜಿ ಅಥವಾ ಚಿಟ್ಟಟ್ಟೆ ಹುಣ್ಣು ಅಂತ ಹೇಳ್ತಾರೆ, ಅದಕ್ಕೆ ಆಪರೇಷನ್ ಆಗ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಔಷಧಿಲು ಕೂಡ ವಾಸಿ ಮಾಡ್ತಕ್ಕಂತ ಸಸ್ಯಗಳು ನಮ್ಮಲ್ಲಿದೆ. ಆಮೇಲೆ ಜಾಂಡಿಸ್, ಅದಕ್ಕೆ ಬಲಗಣೆ ಚಕ್ಕೆ ಅಂತ ಬಲಗಣೆ ಮರ ಅಂತಿದೆ, ಅದು ಕೂಡ ಇದೆ. ಇನ್ನು ನಾನಾ ಜಾತಿಗಳ ಸಸ್ಯಗಳು ಕೆಲವೆಲ್ಲ ನಾವು ಈಗ ಪೂರ್ತಿ ಅದನ್ನು ಹೇಳಲಿಕ್ಕೆ 1 ಗಂಟೆಗಟ್ಟಲೆ ಬೇಕು. ಆ ರೀತಿಯ ಸಸ್ಯಗಳು ಕೂಡ ನಮ್ಮಲ್ಲಿದೆ. ನಮ್ಗೆ ಯಾಕೆ ಅದರಿಂದ ಸ್ಯಾಟಿಸ್ಫೈಡ್ ಅಂತ ಹೇಳಿದರೆ, ಭಾಳ ಯೋಚನೆ ಮಾಡಿ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕಾಡುಗಳು ಎಲ್ಲೂ ಇಲ್ಲ. ನಮ್ಮ ತಂದೆ 65 ವರ್ಷದಿಂದ ಏನು ಯೋಚನೆ ಮಾಡಿದ್ರು, ಮುಂದೊಂದು ದಿವಸ ಈ ಕಾಡು ಅಷ್ಟು ನಾಶ ಆಗಬಹುದು, ಆಮೇಲೆ ಇಲ್ಲಿಯ ಪರಿಸರ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ 1 ಗಂಟೆ ಇದ್ದೋಗೋಣ, ಆಮ್ಲಜನಕ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಈಗ ಇದನ್ನ ರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಕೂಡ ನಾವು ರಕ್ಷಣೆ ಮಾಡ್ತಾ ಇದ್ದೇವೆ. ನಮ್ಮ ಕಮರ್ಷಿಯಲ್ ಆಗಿ ನಮಗದು ಕೂಡ ಲಾಭದಾಯಕ ದಂಧೆ. ಹೇಗೆ ಅಂತ ಹೇಳಿದ್ರೆ, ಈಗ ಇವತ್ತಿನ ಈ ಒಂದು ಮರದ ರೇಟು, ಟೀಕ್ ಇರ್ಬೋದು, ಹೊನ್ನೆ ಇರ್ಬೋದು, ಬೀಟೆ ಇರ್ಬೋದು, ನಂದಿ ಇರ್ಬೋದು, ತೇಗ ಇರ್ಬೋದು, ಬರಣಿಗೆ ಇರ್ಬೋದು, ನೇರ್ಲಿರ್ಬೋದು, ಜಂಬೆ ಇರ್ಬೋದು, ಹುನಾಲ್ ಇರ್ಬೋದು, ಬಿಲ್ವಾರ್ ಇರ್ಬೋದು, ಎಲ್ಲ ಜಾತಿಯ ಮರಗಳು ನಮ್ಮಲ್ಲಿದೆ. ಅದು ಈಗ ಗೌರ್ಮೆಂಟಿನ ಕಾನೂನು ಪ್ರಕಾರ ಪ್ರತಿ ವರ್ಷಕ್ಕೆ 1 ಎಕರೆಗೆ 10 ಮರವನ್ನು ಪರ್ಮಿಟ್ ಹಾಕೊಡ್ತಾರೆ. ನಾವು 10 ಮರ ತೆಗೆದ್ರೆ 1 ಮರಕ್ಕೆ 1,00,000 ರೂಪಾಯಿ ಬೆಲೆ ಬಾಳ್ತದೆ. ಅಂತೆ ನಾವು 1 ಎಕರೆಗೆ ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಕೂಡ ನಾವು ತಗೋಬಹುದು. ಮತ್ತೆ ನಾವು ಆ 10 ಮರ ತೆಗೆದ್ರೆ 20 ಮರ ಕೂಡ ನೆಡಬಹುದು, 20 ಗಿಡ ಕೂಡ ನೆಡಬಹುದು. ಈ ಎಲ್ಲ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ನಮಗೆ ಲಾಭದಾಯಕವಾಗಿದೆ ಮತ್ತು ಪರಿಸರ ಚೆನ್ನಾಗಿರುತ್ತದೆ, ಇದರಲ್ಲಿ ಪ್ರಶ್ನೆನೆ ಇಲ್ಲ. ನಿಜ ಪ್ರಕಾಶ್ ಅವರೇ, ನೀವು ಈಗ 10 ಮರವನ್ನ ತೆಗೆದ್ರೆ 20 ಮರವನ್ನ ನೆಡಬಹುದು ಅಂತ ಹೇಳಿದ್ರಿ. ಆದ್ರೆ ಬಹಳಷ್ಟು ಜನ ಮಾಡೋದೇನಂತಂದ್ರೆ, 10 ಮರ ತೆಗೆಯೋದ್ರ ಬದಲು 20 ಮರ ತೆಗೆದು ಬಿಡ್ತಾರೆ, ಕನಿಷ್ಠ 5 ಮರವನ್ನು ಸಹ ಇತ್ತೀಚಿನ ದಿನಗಳಲ್ಲಿ ನೆಡ್ತಾ ಇಲ್ಲ. ಇನ್ನೊಂದು ಮಾತು, ಈಗ ನೀವು ಇಷ್ಟೆಲ್ಲ ಕಾಡನ್ನ ಬೆಳೆಸ್ಕೊಂಡಿದ್ದೀರಿ ಮನೆಯ ಸುತ್ತಮುತ್ತ, ಜಮೀನಿನ ಸುತ್ತಮುತ್ತ, ರೈತರು ಬಹಳಷ್ಟು ಜನ ತಮ್ಮ ಅನುಭವ ಏನು ಹೇಳೋದು ಅಂತ ಹೇಳಂದ್ರೆ, ಈ ತರದ ಕಾಡು ಇದ್ದಾಗ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ, ಮಂಗನ ಹಾವಳಿ ಜಾಸ್ತಿ, ಫಸಲು ರಕ್ಷಿಸಿಕೊಳ್ಳೋದು ಕಷ್ಟ ಅಂತ ಮಾತು ಹೇಳ್ತಾರೆ. ನಿಮ್ಗೆ ಆ ರೀತಿಯಾದ ತೊಂದರೆಗಳು ಏನು ಬರ್ತಾ ಇಲ್ವಾ? ಖಂಡಿತ ತೊಂದರೆ ಇದೆ, ಮಂಗನ ಕಾಟ ಇದೆ. ಇದ್ರೆ ನಮ್ಮಲ್ಲೇ ಒಂದು ಗಾದೆ ಇದೆ, ಕಪಿ ಚೇಷ್ಟೆ ಅಂತ. ಅದು ನಮ್ಮ ದೃಷ್ಟಿಯಿಂದ ಮಂಗನ ಕಾಟಗಳು ಎಲ್ಲಿ ಹೆಚ್ಚಾಗ್ತದೆ ಅಂದ್ರೆ, ಬಹಳ ಮರಗಳ ಇದ್ದು ಅಲ್ಲಿ ಫಲ ವೃಕ್ಷಗಳ ಇರಬೇಕು ಅಂತ ಹೇಳಿದ್ರೆ, ಅಲ್ಲಿ ಹಣ್ಣಿರಬೇಕು. ಯಾವ ಹಣ್ಣಿರಬೇಕು? ಎಲ್ಲ ಸರ್ವ ಋತುಗಳಲ್ಲಿ ಎಲ್ಲ ಋತುವಿಗೆ ಸಂಬಂಧಪಟ್ಟಂತಹ ಹಣ್ಣುಗಳು ಕಾಡಲ್ಲಿದ್ದಾಗ ನಾವು ಮಾಡಿದಂತ ಅಡಿಕೆ ತೋಟಕ್ಕಾಗಲಿ ಅಥವಾ ನಮ್ಮ ಗದ್ದೆಗಾಗಲಿ ಖಂಡಿತ ಬರೋದಿಲ್ಲ. ಇದು ನಮ್ಮ ಅನುಭವ. ಅಂದ್ರೆ ಕಾಡಿನಲ್ಲಿ ಅವಕ್ಕೆ ಬೇಕಾದಂತಹ ಆಹಾರ ಹಣ್ಣು ಹಂಪಲು ಸಿಕ್ಕರೆ ನಮ್ಮ ಪ್ರದೇಶಕ್ಕೆ ಅವು ಬರೋದಿಲ್ಲ. ಖಂಡಿತ ಅದಕ್ಕೆ ಬೇಕಾದಂತಹ ಹಣ್ಣು ನ್ಯಾಚುರಲ್ ಆಗಿ ನಾವು ಯಾರು ಕೂಡ ಬೆಳೆಸಿದ್ದಲ್ಲ, ಅದು ದೈವದತ್ತವಾಗಿ ಬಂದಿರತಕ್ಕಂಥದ್ದು. ಒಂದು ಋತುವಿನಲ್ಲಿ ಸಳ್ಳೆ ಹಣ್ಣು ಸಿಗ್ತದೆ, ನೇರಳೆ ಹಣ್ಣು ಸಿಗ್ತದೆ, ಹಾಗೆ ಜಂಬೆ ಹಣ್ಣು ಅಂತ ಸಿಗ್ತದೆ, ಹಲಸಿನ ಹಣ್ಣು ಸಿಗ್ತದೆ. ಈ ಎಲ್ಲ ಒಂದೊಂದು ಋತುವಿನಲ್ಲಿ ಒಂದೊಂದು ಹಣ್ಣುಗಳು ಸಿಕ್ಕಾಗ ಆ ಮಂಗಗಳ ಕಾಟ ಕಮ್ಮಿ ಆಗ್ತದೆ. ಇನ್ನು ನಮ್ಮಲ್ಲಿ ಹೇಳುವಂತಹದ್ದು ಆನೆಗಳ ಕಾಟವೋ, ಈ ಕಾಟಗಳು ನಮ್ಮಲ್ಲಿ ಇಲ್ಲ, ನಾವು ಅದನ್ನು ನೋಡಿಯೂ ಇಲ್ಲ. ಇನ್ನು ಹಂದಿ ಕಾಟ, ಹಂದಿ ಕಾಟ ಇರುತ್ತೆ, ಕಾಡು ಕವಿದಾಗ ಇರುತ್ತದೆ ಹೊರತು ಕಾಡು ಕ್ಲೀನ್ ಇದ್ದಾಗಿರೋದಿಲ್ಲ. ನಾವು ಮೇಂಟೈನ್ ಮಾಡ್ತೀವಲ್ಲ. ಅಂದ್ರೆ ಎಲ್ಲ ದೃಷ್ಟಿಯಿಂದ ನಾವು ಕಾಡು ಕೃಷಿಗೆ ಪೂರಕ, ಹಾಗಾಗಿ ಬೆಳೆಸ್ಕೊಳ್ಳೇಬೇಕು ರೈತರು ಅದನ್ನು ಅಂತೇಳಿ ತಮ್ಮ ಅಭಿಪ್ರಾಯ. ಖಂಡಿತವಾಗಿಯೂ ಸಾವಯವ ಕೃಷಿಗೆ ಏನು ಬೇಕೋ ನಾವೇ ಕಷ್ಟ ಪಡದೇನೆ, ಗೊಬ್ಬರ ಆಗ್ತದೆ, ಬಿದ್ದಂತಹ ಎಲೆ ದರಕಿನಿಂದ ಆ ಮಣ್ಣು ಫಲವತ್ತಾಗ್ತದೆ, ಆ ಮಣ್ಣನ್ನು ತೆಗೆದು ಗದ್ದೆಗೆ ಹಾಕಿದ್ರೆ ಗೊಬ್ಬರ ಆಗ್ತದೆ, ಆಟೋಮೆಟಿಕ್ಲಿ ನಾವು ಅದಕ್ಕೆ ಸಾವಯವ ಕೃಷಿಗೂ ಬರಬಹುದು. ಸಾವಯವ ಗೊಬ್ಬರನೂ ತನ್ನಿಂತಾನೆ ಆಗ್ತದೆ, ನಾವು ಯಾರು ಮಾಡಬೇಕಾದಿಲ್ಲ, ತನ್ನಿಂತಾನೆ ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು. ಈಗ ಇತ್ತೀನ ದಿವಸದಲ್ಲಿ ಎಲ್ಲ ಕಡಿದ್ಬಿಟ್ಟು ರಾಸಾಯನಿಕ ಗೊಬ್ಬರಕ್ಕೆ ಹೋಗಿ ಅದನ್ನ ಅದಕ್ಕೆ ಭೂಮಿ ತಾಯಿಗೆ ಅದನ್ನು ಉಣಿಸಿ ಆ ಬಂದಂತಹ ಆ ಅಕ್ಕಿಯನ್ನ ಇವ್ರು ತಿಂದು ಇವರು ರೋಗಗ್ರಸ್ತರಾಗೋದಕ್ಕಿಂತ ಸಾವಯವ ಕೃಷಿಗೆ ಈ ಮುಖಾಂತರವಾಗಿ ಬಂದ್ರೆ ಖಂಡಿತವಾಗಿ ಆರೋಗ್ಯವಾಗಿರೋದ್ರಲ್ಲಿ ಎರಡು ಮಾತಿಲ್ಲ. ಸಾವಯವ ಕೃಷಿ ಅಂದ ಕೂಡಲೇ ಅದಕ್ಕೆ ಅಂಟಿಕೊಂಡಿರೋದು ಹೈನುಗಾರಿಕೆ. ತಮ್ಮಲ್ಲಿ ಹೈನು ರಾಸುಗಳು ಎಷ್ಟಿವೆ? ಹೆಚ್ಚು ಕಡಿಮೆ ನಮ್ಮಲ್ಲಿ 20-25 ಜಾನುವಾರುಗಳು ಇದೆ. ಅದಕ್ಕೆ ನಿಜವಾಗಿ ಒಂದು ಸಂಸಾರಕ್ಕೆ ಅಂತ ಹೇಳಿದ್ರೆ ಖಂಡಿತ 1 ಎಕರೆ ತೋಟ ಇದ್ದವನಿಗೆ 1 ಹಸು ಸಾಕು ಮಾಡ್ತಕ್ಕಂಥ ಕ್ರಮ ಇದೆ, 1 ಹಸು ಸಾಕು. ಹೈನುಗಾರಿಕೆಗೆ ಪೂರಕವಾಗಿ ಕೃಷಿ, ಕೃಷಿ ಇದ್ರೆ ಅವನು ಹೈನುಗಾರಿಕೆಗೆ ಇರಲೇಬೇಕು, ಹೈನುಗಾರಿಕೆ ಇದ್ದಾಗ ಕೃಷಿ ಇರ್ತದೆ. ಹಾಗಾಗಿ ಅನ್ಯೋನ್ಯ ಅದು ಒಂದು ಯಾವ್ದು ಇಲ್ವೋ ಅವನ ಹತ್ರ ನಡೆಸಕ್ ಆಗೋದಿಲ್ಲ. ಅಂದ್ರೆ ಬರೀ ಹೈನುಗಾರಿಕೆಯಿಂದನೇ ನಮ್ಗೆ ಎಷ್ಟು ಲಾಭ ಅಂತೇಳಿ ನಾವು ಆಲೋಚನೆ ಮಾಡೋದಕ್ಕಿಂತ ಹೈನುಗಾರಿಕೆಯ ಮೂಲಕವಾಗಿ ನಮ್ಗೆ ಕೃಷಿಗೆ ಎಷ್ಟು ಅನುಕೂಲವಾಗ್ತಾ ಇದೆ ಅನ್ನೋದು ಗಮನಿಸಬೇಕಾಗುತ್ತೆ. ಖಂಡಿತವಾಗಿ ನೋಡಿ, ಈಗ ನಮ್ಗೆ ಭತ್ತ ನಾವು ಬೆಳಿಬೇಕು, ಅಡಿಕೆ ಬೆಳಿಬೇಕು ಅಂದ್ರೆ ನಮ್ಗೆ ಗೊಬ್ಬರ ಬೇಕು. ಗೊಬ್ಬರ ಬೇಕು ಅಂದ್ರೆ ನಾವು ಹೈನುಗಾರಿಕೆ ಆಟೋಮೆಟಿಕ್ಲಿ ಬರಲೇಬೇಕು. ಆ ಹೈನುಗಾರಿಕೆ ಮಾಡ್ಕೊಂಡಾಗ ಜಾಸ್ತಿ ಗೊಬ್ಬರ ಆಗುತ್ತೆ, ಜಾಸ್ತಿ ಗೊಬ್ಬರ ತೆಗೆದ ಗದ್ದೆಗೆ ತೋಟಕ್ಕೆ ಹಾಕಿದಾಗ ಇಳುವರಿ ಜಾಸ್ತಿ ಬರುತ್ತೆ, ಇಳುವರಿ ಜಾಸ್ತಿ ಬಂದಾಗ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಉತ್ಪತ್ತಿ ಜಾಸ್ತಿ ಆದಾಗ ಅದರಲ್ಲೇ ನಾವು ಹೈನುಗಾರಿಕೆಯನ್ನು ಮೇಂಟೈನ್ ಮಾಡಬಹುದು. ಅದು ಚೈನ್ ಅದು. ಈ ಸಾವಯವ ಕೃಷಿನಲ್ಲಿ ಇತ್ತೀಚೆಗೆ ಬಹಳಷ್ಟು ಪದ್ಧತಿಗಳು ಬರ್ತಾ ಇದೆ, ಜೀವಾಮೃತ, ಎರೆಗೊಬ್ಬರ, ಶೂನ್ಯ ಕೃಷಿ ಅಂತೇಳಿ. ತಾವು ಆ ತರದ ಏನಾದ್ರು ಪ್ರಯೋಗಗಳನ್ನು ಮಾಡಿದ್ರೆ? ಹೌದು, ನಮ್ಮಲ್ಲಿ ಎರೆಗೊಬ್ಬರಗಳು ಮತ್ತೆ ಆಮೇಲೆ ಡೈಜೆಸ್ಟರ್ ಅಂತ ನಾವು ಮಾಡಿದ್ದೇವೆ. ಕೂಲಿಯ ಸಮಸ್ಯೆಗಳಿಂದಾಗಿ ಈಗ ನಮ್ಮ ಮನೆಯಲ್ಲಿ ಮ್ಯಾನ್ಯುವಲ್ ಕೆಲಸಗಳು ಕಡಿಮೆ ಆಗಿದೆ. ಎಲ್ಲ ಮಿಷನರೀಸ್ ವ್ಯವಹಾರಗಳು ಎಲ್ಲ ಡೈಜೆಸ್ಟರ್ ಮೂಲಕ ಮಿಷನ್ನಲ್ಲೇ ಅಡಿಕೆ ಮರಕ್ಕೆ ಹೋಗ್ತಕ್ಕಂಥದ್ದು, ಗದ್ದೆಗೆ ಹೋಗ್ತಕ್ಕಂಥದ್ದು, ಗದ್ದೆಗೆ ಇಡೀ ಗದ್ದೆಗೆ ಸ್ಪ್ರೇ ಮಾಡ್ತಕ್ಕಂಥದ್ದು ಎಲ್ಲ ನಮ್ಮಲ್ಲಿ ಮಿಷನ್ಗಳ ಮೂಲಕ ಮಾಡ್ತಾ ಇದ್ದೇವೆ. ಈ ಗೋಮೂತ್ರವನ್ನು ಕೊಟ್ಟಿಗೆ ತೊಳೆದ ನೀರನ್ನು ಹೋಗಿ ಒಂದು ಟ್ಯಾಂಕಿ ಬೀಳ್ತದೆ, ಆಗ ಆ ಟ್ಯಾಂಕಿಂದ ಅದು ಫಿಲ್ಟರ್ ಆಗಿ ಪುನಃ ಮತ್ತೊಂದು ಟ್ಯಾಂಕಿಗೆ ಹೋಗ್ತದೆ. ಅದರಿಂದ ನಾವು ಸ್ಪ್ರೇ ಆಗಲಿಕ್ಕೋಸ್ಕರ ಅದನ್ನು ಪೈಪಲ್ಲಿ ಕಳಿಸಿ ಇಡೀ ಇದು ಮಳೆ ಬಂದಂಗೆ ನಾವು ಸ್ಪ್ರೇ ಮಾಡ್ತೇವೆ. ಅದರಿಂದ ಒಂದೇ ಒಂದು ರೋಗು ಕೂಡ ಈ ಭತ್ತಕ್ಕೆ ಬರೋದಿಲ್ಲ. ಇದು ನಮ್ಮ ಅನುಭವ. ತೋಟಕ್ಕೆ ಹೋದಾಗಲೂ ಕೂಡ ಆ ಮೇಲಿನ ಕಳೆಗಳೆಲ್ಲ ಕೊಳತು ಪುನಃ ಮತ್ತೆ ಅದಕ್ಕೆ ಮರಣ ಬುಡಕ್ಕೆ ಗೊಬ್ಬರ ಆಗಿ ಅದು ನಮಗೆ ಬಹಳ ಅನುಕೂಲ ಆಗ್ತದೆ. ನಿಜವಾಗಿಯೂ ಒಂದು ಎಕರೆಗೆ 5,000 ರೂಪಾಯಿ ಖರ್ಚು ಮಾಡಿದ್ರೆ 50,000 ರೂಪಾಯಿ ಲಾಭ ಇದೆ ತೋಟದಲ್ಲಿ. ಈಗ ತೋಟದ ಬೆಳೆಗಳಿಗೆ ಸಾಮಾನ್ಯವಾಗಿ ಬಯೋ ಡೈಜೆಸ್ಟರ್ ಅನ್ನ ಎಲ್ಲಾ ಕಡೆ ಬಳಸ್ತಾ ಇದಾರೆ, ಆದ್ರೆ ನೀವು ಭತ್ತದ ಬೆಳೆಗೂ ಸಹ ಅದನ್ನ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಯಾವ ಕ್ರಮದಲ್ಲಿ ಅಂತ ಒಂದ್ ಸ್ವಲ್ಪ? ನಾವು ಎಲ್ಲಾ ಗದ್ದೆಗೂ ಕೂಡ ನಾವ್ ಏನ್ ಮಾಡಿದೇವೆ ಅಂತ ಹೇಳಿದ್ರೆ ಮೇನ್ ಪೈಪ್ ಅನ್ನ ಒಂದು 5 ಅಡಿ ಗಾತಕ್ಕೆ ಅದನ್ನ ನಾವು ಅಂಡರ್ಗ್ರೌಂಡ್ ಮಾಡಿದ್ದೇವೆ. ಎಲ್ಲದಕ್ಕೂ QRC ಅನ್ನ ಇಟ್ಟಿದ್ದೇವೆ. QRC ಇಟ್ಬಿಟ್ಟು ಈ ಕಡೆಯಿಂದ ಮಿಷನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದು 3 ಅಥವಾ 4 QRCಗಳನ್ನ ಓಪನ್ ಮಾಡಿದಾಗ ಅಲ್ಲಿ ನಾವು ಈ ಸ್ಪ್ರೇ ಟ್ಯಾಪ್ಗಳನ್ನ ಹಾಕಿರ್ತೇವೆ, ಅದು ಆಟೋಮೆಟಿಕಲಿ ಸ್ಪ್ರೇ ಆಗ್ತದೆ. ನಮ್ಮಲ್ಲಿ ಈ ಮಾವಿನ ಮಿಡಿಗಳು ಇದೆ, ನಾವು ಯಾವುದೇ ಈ ಏನ್ ಹೇಳ್ತೇವೆ ಪ್ರಿಸರ್ವಿಟಿ ರಾಸಾಯನಿಕವನ್ನ ಬಳಸದೆ ರಕ್ಷಿಸಿಕೊಳ್ಳಬಾರದು. ರಾಸಾಯನಿಕವನ್ನ ಬಳಸದೆ ರಕ್ಷಿಸತಕ್ಕಂತ 5 ವರ್ಷದ ಮಿಡಿಗಳು ಕೂಡ ನಮ್ಮಲ್ಲಿ ಇವತ್ತು ಸ್ಟಾಕ್ ಇದೆ. ಪ್ರತಿ ದಿವಸ ನಮ್ಮಲ್ಲಿ ಕನಿಷ್ಠ 10-15 kg ಮಿಡಿ ನಮ್ಮಲ್ಲಿ 1 kg 1/2 kg 5 kg 2 kg ವರೆಗೆ ಮಿಡಿ ನಮ್ಮ ಮನೆ ಬಾಗಿಲಲ್ಲೇ ಸೇಲ್ ಆಗ್ತದೆ. ನಾವೇ ಬೆಳೆದಂತ ಮಿಡಿ, ಮೆಣಸಿನಕಾಯಿಯ ಪುಡಿಯನ್ನ ನಾವೇ ಮಾಡಿರೋದು, ಆಮೇಲೆ ನಾವೇ ಸ್ವತಃ ಅದನ್ನು 5 ವರ್ಷದವರೆಗೆ ಗ್ಯಾರಂಟಿ ಕೊಡ್ತೇವೆ. ಅವರು ಇಡ ಕ್ರಮವನ್ನು ಹೇಳ್ತೇವೆ ಆ ಪ್ರಾಯದಲ್ಲಿ ಇಟ್ಟರೆ. ಆ ರೀತಿ ಇಟ್ಟಂತ ಮಿಡಿಗಳು ಇದೆ. ಅದು ಕೂಡ ಪ್ಯೂರ್ ಸಾವಯವ, ನಾವು ನಿರ್ದಾಕ್ಷಿಣ್ಯವಾಗಿ ನಿರ್ಭಯದಿಂದ ಹೇಳ್ತೇವೆ ನಾವು. ಈಗ ಭತ್ತ ಬೆಳೀತಾ ಇದ್ದೀರಲ್ಲ, ಇದಕ್ಕೆ ಈಗ ಹೊಸ ತಳಿಗಳನ್ನ ಏನಾರು ಹಾಕೊಂಡು ಬರ್ತಾ ಇದ್ರ, ಹಳೆ ತಳಿಗಳನ್ನೇ ಸಂರಕ್ಷಿಸಿಕೊಂಡು ಅದನ್ನೇ ಬೆಳೀತಾ ಇದ್ದೀರ? ನಮ್ಮದು ಪದ್ಮರೇಖ, ಆಲೂರು ಸಣ್ಣವಳ್ಳ, ರತ್ನಚೌಡಿ, ಗಿಡ್ಡ, ಆ ಮಸೂರಿ ಅಂತ 4 ಜಾತಿ ನಾವು ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರ್ತೇವೆ. ನಾವು ಹಳೆ ತಳಿಗಳನ್ನೇ ನಾವು ಉಪಯೋಗಿಸ್ತಾ ಇದ್ದೇವೆ. ಇವತ್ತು ಕೂಡ ನಮ್ಮಲ್ಲಿ ಆಲೂರು ಸಣ್ಣ ಭತ್ತ, ನಾವು ಆಲೂರು ಸಣ್ಣ ಭತ್ತವನ್ನ ವಿತೌಟ್ ಪಾಲಿಸ್ ಅಂತ ಹೇಳಿದ್ರೆ ಪಾಲಿಸಿಲ್ಲ, ಕೆಂಪಕ್ಕಿಯಾಗಿ ಅದನ್ನ ನಾವು ತೆಗೆದುಬಿಟ್ಟು ಅಷ್ಟೇ ಸಿಪ್ಪೆಯನ್ನು ತೆಗೆದು ನಾವು ಊಟ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಇವತ್ತು ಕೂಡ ನಾನು 16-17 ರೂಪಾಯಿ ಕೆಜಿ ಅಕ್ಕಿಯನ್ನ ನಮ್ಮ ಮನೆ ಬಾಗಿಲಲ್ಲಿ ನಾವು ಕೊಡ್ತಾ ಇದ್ದೇವೆ. 5 kg 10 kg ಪ್ಯಾಕೆಟ್ ಅನ್ನು ಮಾಡಿ ಈಗಾಗಲೇ ನಮಗೆ ಬೇಕಾದಷ್ಟು ಜನ ಅದಕ್ಕೆ ಬರ್ತಾ ಇದ್ದಾರೆ. ಮುಂಚೆ ಇರಲಿಲ್ಲ, 3-4 ವರ್ಷದಿಂದ ಸಾವಯವ ಕಮ್ಮಿ ಇತ್ತು, ಈಗ ಪ್ರತಿ ದಿವಸ ಸಾವಯವಕ್ಕೆ ಬರ್ತಾ ಇದ್ದಾರೆ ಜನ. ಸಾವಯವ ಅಕ್ಕಿನೇ ಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಗೆ. ಈಗ ಅದು ಏನು ಗೊತ್ತಾಗಿದೆ ಅಂತ ಹೇಳಿ ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯಿತೆ. ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಕೇಳಿ, ನಮ್ಮೂರ್ನಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ, ಕೆರೆ, ಕುಂಟೆ, ಹಳ್ಳ ಕೊಳ್ಳಗಳಲ್ಲಿ ಹೊಸ ನೀರು ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು, ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ, ಎಚ್ಚರ. ಮಳೆ ನೀರಿನ ಜೊತೆ ಕೊಳಚೆ, ಕಸ, ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ, ಕೆರೆ, ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ